ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.comಗೆ ಭೇಟಿ ನೀಡಿ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂಜೀವ್ ಜಕಾತಿಮಠ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನು, ಈ ಭಾಗದಲ್ಲಿ ಒಂದು ಮಳೆಯ ಪ್ರಮಾಣ ಜಾಸ್ತಿ ಇರೋದಕ್ಕೋಸ್ಕರ ಅಡಿಕೆ ಬೆಳೆಗಳಲ್ಲಿ ವಿಶೇಷವಾಗಿ ನಾವು ಏನು ರೋಗಗಳು ಹೆಚ್ಚು ಕಾಣಬಹುದು ಈ ಒಂದು ಪ್ರದೇಶದಲ್ಲಿ. ಸೊ ಇದರ ಒಂದು ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಒಂದು ಪ್ರಾಮುಖ್ಯತೆ ಏನು, ಮತ್ತೆ ಇದು ಯಾವ ರೀತಿಯಿಂದ ನಾವು ವೈಜ್ಞಾನಿಕವಾಗಿ ಸಿಂಪಡಣೆ ಮಾಡಬೇಕು, ಆಮೇಲೆ ಯಾವ ರೀತಿಯಿಂದ ವೈಜ್ಞಾನಿಕವಾಗಿ ನಾವು ಇದನ್ನ ತಯಾರು ಮಾಡಬೇಕು ಮತ್ತೆ ಸಿಂಪಡಣೆ ಮಾಡಬೇಕು ಅಂತ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನೋಡಿ ಸರ್, ಬೋಡೋ ದ್ರಾವಣವನ್ನ ವೈಜ್ಞಾನಿಕವಾಗಿ ನಾವು 1% ಅಂತ ಹೇಳಬೇಕಂದ್ರೆ, 1 kg ಮೈಲು ತುತ್ತಿ ಇರಬೇಕಾಗುತ್ತೆ, 1 kg ಸುಣ್ಣದ ಮಿಶ್ರಣವುಳ್ಳ ಒಂದು 100 liter ನೀರಿನ ಒಂದು ದ್ರಾವಣವನ್ನು ಬೇಕಾಗುತ್ತೆ. ಅದೊಂದು ಕೆಜಿ, ಇದೊಂದು ಕೆಜಿ, 2 kg ಬೇಕಾಗುತ್ತೆ. ಒಂದು 100 liter ನೀರಿಗೆ ಹಾಕಿದಾಗ ನಮಗೆ 1% ಬೋಡೋ ದ್ರಾವಣ ಸಿಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪೈಪೋಟಿ ಇರುವುದರಿಂದ ವಿವಿಧ ಕಂಪನಿಗಳು ವಿವಿಧ ಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟದ ಮೈಲು ತುತ್ತೆ ಮತ್ತು ಸುಣ್ಣ ದೊರಕುವುದರಿಂದ ಇವುಗಳಲ್ಲಿ ಹೇಗೆಂದರೆ ಹಾಗೆ ಬಳಕೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಮುಂಚೆ ನಾವು 1 kg ಅಂತ ಹೇಳ್ತಿದ್ವಿ, ಈಗ ಕಂಪನಿಗಳು ಹೊಸದಾಗಿ ಕಂಪನಿಗಳು ಬಂದಿರ್ತವೆ, ವಿಧಾನಗಳಿರ್ತವೆ, ಬೇರೆ ಬೇರೆ ಪ್ರಾಡಕ್ಟ್ ಸಿಗ್ತಾ ಇರ್ತವೆ. ಆದ ಕಾರಣ ಅವುಗಳನ್ನ ಹೇಗೆ ಹಾಗೆ ಬಳಸೋ ಹಾಗಿಲ್ಲ, ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಮೈಲು ತುತ್ತೆ ಮತ್ತು ಸುಣ್ಣದ ಗುಣಮಟ್ಟವನ್ನು ಪರೀಕ್ಷಿಸಿಕೊಳ್ಳುವ ಒಂದು ವಿಧಾನ. ಆರಂಭಿಕ ಹಂತದಲ್ಲಿ ನಾವು ಮೈಲು ತುತ್ತೆ ಮತ್ತು ಸುಣ್ಣದ ಗುಣಮಟ್ಟವನ್ನು ಪರೀಕ್ಷಿಸಿಕೊಳ್ಳಬೇಕಾಗುತ್ತೆ. ಅದು ಹೇಗೆ ಅಂತಂದ್ರೆ, ನೀರು ತುಂಬಿದ ಒಂದು ಪಾರದರ್ಶಕ ಪಾತ್ರೆಯೊಂದರಲ್ಲಿ ಮೈಲು ತುತ್ತದ ಹರಳು ಹಾಕಿದಾಗ ನಿಧಾನವಾಗಿ ಹರಳಿನ ಎಲ್ಲಾ ಭಾಗದಿಂದ ಸಣ್ಣ ಸಣ್ಣ ನೀರು ಗುಳ್ಳೆ ಬಂದಲ್ಲಿ ಅದು ಉತ್ತಮ ಮೈಲು ತುತ್ತೆ ಎಂದರ್ಥ. ಈಗ ಮೈಲು ತುತ್ತೆ ಇರುತ್ತೆ, ಅದನ್ನ ನೀರು ತುಂಬಿದ ಒಂದು ಬಕೆಟ್ ಅಲ್ಲಿ ಹಾಕಿದಾಗ ಅಥವಾ ನೀರನ್ನ ಅದ್ರ ಮೇಲೆ ಹಾಕಿದಾಗ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ಬರ್ತವೆ. ಆ ಗುಳ್ಳೆಗಳು ಬಂದರೆ ಆ ಒಂದು ಮೈಲು ತುತ್ತೆವು ಉತ್ತಮ ಗುಣಮಟ್ಟದ ಅಂತೇಳಿ ನಾವು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಜೊತೆಗೆ ಎರಡನೇದಾಗಿ, ಅದೇ ರೀತಿ ಸುಣ್ಣದ ಪುಡಿ ಇರುವ ಪಾತ್ರೆಗೆ ನೀರು ಹಾಕಿ 3-5 ನಿಮಿಷ ಕಳೆದ ನಂತರ ನಿಧಾನಗತಿಯ ಕುದಿ ಬಂದಲ್ಲಿ, ಈಗ ಸುಣ್ಣ ಇರುವಂತ ಒಂದು ಬಕೆಟ್ಗೆ ಅಥವಾ ಒಂದು ಪಾತ್ರೆಗೆ ನೀವು ನೀರನ್ನು ಹಾಕಿದಾಗ ಅದು ಕುದಿಯುವ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ಅದು ಉತ್ತಮ ಒಂದು ಗುಣಮಟ್ಟದ ಸುಣ್ಣ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಈ ಎರಡು ರೀತಿಯಲ್ಲಿ ಮೈಲು ತುತ್ತೆ ಮತ್ತು ಸುಣ್ಣದವನ್ನ ನೀವು ಪರೀಕ್ಷಿಸಿಕೊಳ್ಬೇಕಾಗುತ್ತೆ, ಮಾಡ್ಕೋಬಹುದು, ಮನೆಯಲ್ಲೇ ಮಾಡ್ಕೋಬಹುದು. ಇನ್ನು ಬಹಳಷ್ಟು ಬೆಳೆಗಾರರು ಮೈಲು ತುತ್ತೆ ದ್ರಾವಣಕ್ಕೆ ಸುಣ್ಣ ಬೆರೆಸುವುದು ಅಥವಾ ಸುಣ್ಣದ ದ್ರಾವಣಕ್ಕೆ ಮೈಲು ತುತ್ತೆ ಬೆರೆಸುತ್ತಾರೆ. ಇಲ್ಲಿ ಬಹಳ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಮೈಲು ತುತ್ತೆಯನ್ನು ಸುಣ್ಣಕ್ಕೆ ಹಾಕಬೇಕಾದ ಸುಣ್ಣನ ಮೈಲು ತುತ್ತೆಗೆ ಹಾಕಬೇಕಂತ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಇವರದು ತಪ್ಪಾದ ಕ್ರಮ, ಅದು ತಪ್ಪು. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮೈಲು ತುತ್ತೆ ದ್ರಾವಣ ಸುಣ್ಣಕ್ಕೆ ಬೆರೆಸೋದು ತಪ್ಪು ವಿಧಾನ, ಹಾಗೆ ಮಾಡಬಾರದು. ಈಗ ನೋಡಿ, ಸಾಮಾನ್ಯವಾಗಿ 2 kg ಮೈಲು ತುತ್ತೆ ಇರುತ್ತೆ, ಹರಳು ಪುಡಿ ಇರುತ್ತೆ, ಅಥವಾ ಒಂದು 675 gram ಅನ್ನಷ್ಟು ಹೈಡ್ರೇಟೆಡ್ ಸುಣ್ಣ ಕ್ಯಾಲ್ಸಿಯಂ ಅನ್ನ ತಲಾ 1 liter ನೀರಿನ ಪ್ರತ್ಯೇಕ ಪ್ಲಾಸ್ಟಿಕ್ ಬಕೆಟ್ ಗಳಲ್ಲಿ ಮೊದಲು ನಾವು ಕರಗಿಸಿಕೊಳ್ಬೇಕಾಗುತ್ತೆ. ಇದನ್ನ ಹೇಗೆ ಮಾಡ್ಕೋಬೇಕಂದ್ರೆ, ನೀವು 10 liter ಬಕೆಟ್, 2 bucket ಅನ್ನು ತೆಗೆದುಕೊಳ್ಬೇಕು. 2 bucket ಅಲ್ಲಿ 10-10 liter ನೀರನ್ನು ತೆಗೆದುಕೊಳ್ಬೇಕು. ಒಂದರಲ್ಲಿ ಮೈಲು ತುತ್ತೆ ಹಾಕಬೇಕು, ಇನ್ನೊಂದರಲ್ಲಿ ಸುಣ್ಣ ಹಾಕಬೇಕು. ಎರಡು ಹಾಕಿ ಸಪರೇಟ್ ಆಗಿ ಅವುಗಳನ್ನ ಮಿಶ್ರಣ ಮಾಡಿಕೊಂಡು ನೀವು ದ್ರಾವಣದ ಒಂದು ರಾಸಾಯನಿಕಗಳನ್ನ ರೆಡಿ ಮಾಡ್ಕೊಳ್ಬೇಕು. ಸುಣ್ಣ ತಕ್ಷಣ ನೀರಿನಲ್ಲಿ ಕರಗುತ್ತದೆ, ಆದರೆ ಮೈಲು ತುತ್ತೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಲು ಹೆಚ್ಚು ಸಮಯ ಕರೀತದೆ. ಸಾಮಾನ್ಯವಾಗಿ ಸುಣ್ಣ ಏನಾಗುತ್ತೆ, ಬೇಗ ಕರಗಿಬಿಡುತ್ತೆ, ಆದ್ರೆ ಮೈಲು ತುತ್ತೆ ಸುಣ್ಣ ಅದು ಇದರಲ್ಲಿ ಕರಗೋದಿಲ್ಲ. 2 ದ್ರಾವಣನ ಬಕೆಟ್ ನಿಂದ 180 liter ನೀರುಳ್ಳ ಪ್ಲಾಸ್ಟಿಕ್ ಬ್ಯಾರಲ್ ಗೆ ಇಬ್ಬರು ವ್ಯಕ್ತಿಗಳು ಏಕಕಾಲಕ್ಕೆ ಸುರಿಯುತ್ತಾ ಹೋಗಬೇಕು. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಈಗ ನೋಡಿ, 10 kg ಸುಣ್ಣ ಒಂದು ಬಕೆಟ್ ಇರುತ್ತೆ, ಇನ್ನೊಂದು 1 kg ಒಂದು ಇದು ಮೈಲು ತುತ್ತೆ ಇರುತ್ತೆ. ಅವುಗಳನ್ನ ನಿಮ್ಮ 200 liter ಬ್ಯಾರಲ್ ಇರುತ್ತಲ್ಲ, ಅದರಲ್ಲಿ 180 liter ನೀರುಗಳಂತ ಬ್ಯಾರಲ್, ಅದು ಇನ್ನು 20 liter ಇಲ್ಲಿರುತ್ತೆ, ಅವುಗಳನ್ನ ಒಟ್ಟಿಗೆ ಸುರಿತಾ ಹೋಗಬೇಕು. ಆಗಬೇಕು. ಈಗ ಮೈಲು ತುತ್ತಿಯಲ್ಲಿ ಸುಣ್ಣವನ್ನು ಸುರಿತಾ ಹೋಗಬಾರ್ದು. ಈಗ ನೋಡಿ ಒಟ್ಟಿಗೆ ಸುರಿತ ಒಂದು ಮೂರು ವ್ಯಕ್ತಿಗಳಲ್ಲಿ ಬೇಕಾಗುತ್ತೆ. ಇಬ್ಬರು ಒಟ್ಟಿಗೆ ಸುರಿತ ಅದನ್ನು ಕಲಕುತ್ತಾ ಹೋದ್ರೆ ಅದು ಒಳ್ಳೆಯ ಒಂದು ದ್ರಾವಣ ಆಗುತ್ತೆ. ಹೀಗೆ ಮಾಡುವಾಗ ಇವೆರಡು ದ್ರಾವಣಗಳನ್ನ ಬ್ಯಾರಲ್ನಲ್ಲಿ ನೀರಿನಲ್ಲಿ ಸಮರ್ಪಕ ರೀತಿಯಲ್ಲಿ ಮಿಳಿತವಾಗುವಂತೆ ಅಡಿಕೆ ಕುಂಡದಿಂದ ಮಾಡಿದ ಸುಂಡನ್ನ ಅಳಿಸ್ತಾ ಇರಬೇಕು. ಈಗ ಅಂತಂದ್ರೆ ಎರಡು ಮಿಶ್ರಣ ಮಾಡ್ತಿರ್ತಿರಲ್ಲ, ಒಂದು ಕೋಲ್ ತೆಗೆದುಕೊಂಡು ಅದನ್ನ ಸರಿಯಾಗಿ ಕಲಕ್ತಾ ಇರಬೇಕು. ಕಲಕ್ತಿಲ್ಲ ಏನಾಗುತ್ತೆ, ಸುಣ್ಣ ಕೆಳಗಡೆ ಸೆಟಲ್ ಆಗುತ್ತೆ. ಆ ರೀತಿ ಮಾಡಬಾರ್ದಾಗುತ್ತೆ. ಜೊತೆಗೆ ತಯಾರಾದ ಬೋಡೋ ದ್ರಾವಣದ ರಸಸಾರ ಪರೀಕ್ಷೆಯನ್ನು PH ಪೇಪರ್ ಅನ್ನು ಬಳಸಿ ನೀವು ಅದನ್ನು ಖಚಿತಪಡಿಸಿಕೊಳ್ಬೇಕು. ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಸುಣ್ಣದ ಒಂದು ಕ್ವಾಲಿಟಿ ಬೇರೆ ಬೇರೆ ಆಗಿರುವುದರಿಂದ ನಿಮ್ಮಲ್ಲಿ ಒಂದು 10 ಲೀಟರ್ ನೀರಿನಲ್ಲಿ 1 kg ಸುಣ್ಣ ಹಾಕಿರ್ತೀರಿ. ಆ ಸುಣ್ಣವನ್ನು ಸುರಿಬೇಕಾದ್ರೆ ಮೈಲು ತುತ್ತೆ ಸುಣ್ಣವನ್ನು ಒಟ್ಟಿಗೆ ಸುರಿಬೇಕಾದ್ರೆ ಸುಣ್ಣ ಪ್ರಮಾಣ ನೀವು ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ. ಉಳಿಸ್ಕೊಬೇಕು ಮಧ್ಯದ ಒಂದು ಭಾಗದಲ್ಲಿ PH ಹಾಳೆಯಿಂದ ಒಂದು ಬೋಡೋ ದ್ರಾವಣದ ಒಂದು PH ರಸಸಾರವನ್ನು ಪರೀಕ್ಷೆ ಮಾಡಬೇಕು. ಅದೇನಾದ್ರೂ 5ಕ್ಕಿಂತ ಅಥವಾ 7ಕ್ಕಿಂತ ಕಡಿಮೆ ಇದ್ದರೆ ಮತ್ತೆ ಸುಣ್ಣವನ್ನು ಹಾಕ್ತಾ ಹೋಗಬೇಕು. ಯಾವಾಗ PH 7 ಬರುತ್ತಲ್ಲ, 7 ಬಂದಾಗ ನೀವು ಸುಣ್ಣವನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ 7 PH ಇರುವಂತಹ ದ್ರಾವಣ ರೆಡಿ ಆಗುತ್ತೆ. ಅದು ಸರಿಯಾದ ಒಂದು ವಿಧಾನ ಅಂತ ಹೇಳ್ತೀವಿ. ಮಳೆಗಾಲದ ವೇಳೆ ವಾತಾವರಣದಲ್ಲಿದ್ದ ಏರುಪೇರುಗಳಿಂದ ಉಂಟಾಗುವ ಇತರ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ರೋಗಗಳನ್ನು ಬೋಡೋ ದ್ರಾವಣ ಸಿಂಪಡಣೆಯಿಂದ ನಿರ್ವಹಿಸಬಹುದು. PH 7 ಇದ್ರೆ ಮಾತ್ರ ಅದು ಬೋಡೋ ದ್ರಾವಣ ಕೆಲಸ ಮಾಡುತ್ತೆ. ಈಗ ನೋಡಿ, ಏನಾದ್ರೂ PH ಅಲ್ಲಿ ವೇರಿ ಇದ್ರೆ, ಏನಾದ್ರೂ ಅದಲು ಬದಲಾದ್ರೆ, ವ್ಯತ್ಯಾಸಗಳಿದ್ರೆ ಅದು ಕೆಲಸ ಮಾಡೋದಿಲ್ಲ. ಸಾಮಾನ್ಯವಾಗಿ ನೋಡಿ ನಾವು ಈ ಮೈಲು ತುತ್ತೇದ ಒಂದು ರಸಸಾರ ಎಷ್ಟಿರುತ್ತೆ ಅಂತಂದ್ರೆ 4.5 ಇರುತ್ತೆ. ಸುಣ್ಣದ ಒಂದು ರಸಸಾರ 15 ಇರುತ್ತೆ. ನಮಗೆ ಬೇಕಾಗಿರುವಂತಹ ರಸಸಾರ 7. ಈಗ ನಾವು ಕೆಲಸ ಈ ಎರಡು ರಾಸಾಯನಿಕಗಳಲ್ಲಿ ನಮಗೆ ಬೇಕಾಗುವಂತಹ ರಾಸಾಯನಿಕ ಮೈಲು ತುತ್ತೆ, ಅದರ ಒಂದು PH ಅನ್ನ 7ಕ್ಕೆ ತರಲು ನಾವು ಸುಣ್ಣವನ್ನು ಅದಕ್ಕೆ ಮಿಶ್ರಣ ಮಾಡ್ತೀವಿ. ಸುಣ್ಣದ ಕೆಲಸ ಓನ್ಲಿ ಏನಪ್ಪ ಅಂತಂದ್ರೆ PH ಅನ್ನ ಮೇಂಟೈನ್ ಮಾಡೋದು. ಎರಡು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ 7 PH ಅಲ್ಲಿ ಏನಾಗುತ್ತೆ, ತಾಮ್ರದ ಕಣಗಳು ಆ ಒಂದು ಸಂಯುಕ್ತದಿಂದ ಹೊರಗಡೆ ಬಂದು ಶಿಲೀಂಧ್ರವನ್ನ ನಾಶಪಡಿಸುತ್ತವೆ. ಇಲ್ಲ ಅಂತಂದ್ರೆ ನೀವು ಸುಣ್ಣ 2-3 kg ಹಾಕಿ ಮೈಲ್ ತುತ್ತೆ 2 kg ಹಾಕಿದ್ರೆ ಅದು ಕೆಲಸ ಕೊಡೋದಿಲ್ಲ. ಕೆಲವೊಂದಿಷ್ಟು ರೈತರು ಮಾಡ್ತಿರ್ತಾರೆ, ಅದರಿಂದ ಹೆಚ್ಚಾಗಿ ಏನಾಗುತ್ತೆ, ಸ್ಕ್ವಾಚಿಂಗ್ ಇಫೆಕ್ಟ್ ಆಗಿ ಹರಡುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಮಾಡಿದ್ದಾದಲ್ಲಿ ನೀವು ಬೋಡೋ ದ್ರಾವಣವನ್ನ ಚೆನ್ನಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಶೇಕಡ 1/2 ಬೋಡೋ ದ್ರಾವಣ ಏನಿದೆಯಲ್ಲ ಸರ್, ಇದರಲ್ಲಿ ನಾನು ಅವಾಗ ಹೇಳಿದೆ, ಸೊ ಈಗ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೈಲು ತುತ್ತೆ 2 kg ಅಂತ ನೀವು ಬಳಕೆ ಮಾಡ್ಕೋಬೇಕಾಗುತ್ತೆ. ಸುಣ್ಣ ಅಂತ ಬಂದಾಗ ಕಲ್ ಸುಣ್ಣ, ಕಲ್ ಸುಣ್ಣ ಇದ್ರೆ 2 kg. ಆದರೆ ಈಗ ಮಾರುಕಟ್ಟೆಯಲ್ಲಿ ದೊರಕುವ ಕೃಷಿ ಸುಣ್ಣದ ಪ್ರಕಾರಗಳು ಶುದ್ಧವಿರುವ ಕಾರಣ ಕೆಳಗಿನಂತೆ ನಾನು ಒಂದು ಹೇಳ್ತೀನಿ, ಅದರ ಪ್ರಕಾರ ನೀವು ಬಳಕೆ ಮಾಡಬೇಕಾಗುತ್ತೆ. ಮುಂಚೆ ಏನ್ ಹೇಳ್ತಿದ್ವಿ, 1 kg 1 kg 100 liter ಅಂತ ಹೇಳ್ತಿದ್ವಿ. ಆದ್ರೆ ಈಗ ಬೇರೆ ಬೇರೆ ರೀತಿಯ ಸುಣ್ಣ ನಮಗೆ ಸಿಗೋದ್ರಿಂದ ಅವುಗಳ ಪ್ರಮಾಣದಲ್ಲಿ ನೀವು ಬಳಕೆ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ ಪುಡಿ ಸುಣ್ಣ, ಇದರಲ್ಲಿ 2 ವಿಧ ಅದಾವೆ. ಒಂದು ಕ್ಯಾಲ್ಸಿಯಂ ಆಕ್ಸೈಡ್, ಅದಕ್ಕೆ ನಾವು ಸುಟ್ಟ ಸುಣ್ಣ ಅಂತ ಹೇಳ್ತೀವಿ, ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೇಟೆಡ್ ಅಥವಾ ಪುಡಿ ಸುಣ್ಣ ಅಂತ ಹೇಳ್ತೀವಿ. ಎರಡು ರೀತಿ ಪುಡಿ ಸುಣ್ಣದಲ್ಲಿ 2 ವಿಧ, ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದು ಹೈಡ್ರೇಟೆಡ್ ಸುಣ್ಣ ಅಂತ ಹೇಳ್ತೀವಿ ಪುಡಿ ಸುಣ್ಣ. ಎರಡನೇದಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಬರುತ್ತೆ ಸರ್, ಸುಟ್ಟ ಸುಣ್ಣ. ಅದನ್ನ ಬಳಕೆ ಮಾಡಿದರೆ 700 liter ನೀ ಬ್ಯಾರಲ್ಗೆ ನೀವು 800 g ಹಾಕಬೇಕು. ನಾವೇನ್ ಹೇಳಿರ್ತೀವಿ, 1% ಬೋಳೋ ದ್ರಾವಣ ಅಂದ್ರೆ 1 kg ಅಂತ ಹೇಳ್ತೀವಿ. ಆದ್ರೆ ಸುಣ್ಣದರ ಒಂದು ವಿಧ ಇದೇನಿರುತ್ತಲ್ಲ, ಇಲ್ಲಿ ನಮಗೆ ಸಿಗುವಂತಹ ಸುಣ್ಣ ಅದರ ಮೇಲೆ ನಾವು ಅದನ್ನ ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿಕ್ಕರೆ ಅದನ್ನ 800 g ಹಾಕಬೇಕು. 1 kg ಹಾಕುವಾಗಿಲ್ಲ, 10 liter ಒಂದು ಬಕೆಟ್ ಅಲ್ಲಿ ನಮ್ಗೆ ಹೇಳಿದಿ, 800 g ಸುಣ್ಣವನ್ನು ಹಾಕಿಬಿಟ್ಟು 100 ಅಡಿಯಾಗಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಹೈಡ್ರೇಟೆಡ್ ಲೈಮ್ ಪುಡಿ ಸುಣ್ಣ ಅಂತ ಏನ್ ಹೇಳಿದಿಲ್ಲ, ಅದನ್ನ ನೀವು 600 g ಹಾಕಿದ್ರೆ ಸಾಕು. ಈಗ ಕ್ಯಾಲ್ಸಿಯಂ ಆಕ್ಸೈಡ್ ಆದ್ರೆ 800 g ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ರೆ 600 g ಆಗುತ್ತೆ. 600 g ಹಾಕಿದ್ರೆ ನಿಮ್ಗೆ PH 7 ಆಗುತ್ತೆ, ಅಷ್ಟು ಹಾಕಿದ್ರೆ ಸಾಕು. ಸುಣ್ಣದ ದ್ರಾವಣ ಹಾಕುವಾಗ ಪೂರ್ಣ ಪ್ರಮಾಣದ ಸುಣ್ಣ ದ್ರಾವಣ ಹಾಕಬಾರ್ದು, ನಾನು ಅವಾಗಲೇ ಹೇಳಿದೆ. PH ಹಾಳೆಯಿಂದ ರಸಸಾರ ಪರೀಕ್ಷಿಸಿಕೊಂಡು ಬೇಕಾದಷ್ಟು ಸುಣ್ಣ ದ್ರಾವಣ ಮಾತ್ರ ಹಾಕಬೇಕು. PH ಹಾಳೆಯಿಂದ ರಸಸಾರ ಪರೀಕ್ಷಿಸುವಾಗ ರಸಸಾರ 7ಕ್ಕಿಂತ ಕಡಿಮೆ ಇದ್ದರೆ ಸುಣ್ಣವನ್ನು ಹಾಕಬೇಕು. ರಸಸಾರ 7ಕ್ಕಿಂತ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಸುಣ್ಣ ಹಾಕಬೇಕಾಗುತ್ತೆ. ಹಾಗೆ ರಸಸಾರ 7ಕ್ಕಿಂತ ಜಾಸ್ತಿ ಇದ್ದಲ್ಲಿ ಮೈಲು ತುತ್ತದ ದ್ರಾವಣನ ಹಾಕಬೇಕಾಗುತ್ತೆ. ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಗೆ PH 7 ಯಾವಾಗ ಇರುತ್ತಲ್ಲ ಅವಾಗ ಮಾತ್ರ ತಟಸ್ಥವಾದಂತ ರಸಸಾರದಲ್ಲಿ ಬೋಡೋ ದ್ರಾವಣ ಸಂಪೂರ್ಣವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಬೋಡೋ ದ್ರಾವಣವನ್ನ ಹೀಗೆ ಎಲ್ಲಾ ರೋಗಗಳಿಗೆ ಬಳಕೆ ಮಾಡಬಹುದು. ಅಂದ್ರೆ ಅಡಿಕೆಗೆ ಬರುವಂತ ಒಂದು ಕೊಳೆ ರೋಗ ಇರುತ್ತೆ, ಜೊತೆಗೆ ಏನು ಎಲೆ ಚುಕ್ಕೆ ರೋಗಕ್ಕೂ ಬಳಕೆ ಮಾಡಬಹುದು. ಆಮೇಲೆ ಶೀಘ್ರ ಕೊಳೆ ರೋಗ ಅಂತ ಬರುತ್ತೆ ಕಾಳಿಮೆಣಸಿನಲ್ಲಿ, ಯಾಕಂದ್ರೆ ಎಲ್ಲಾ ರೋಗ ಒಂದು ಇದರಲ್ಲಿ ಬೋಡೋ ದ್ರಾವಣದಲ್ಲಿ ಶಿಲೀಂಧ್ರದ ಗುಣ ಇದೆ, ದುಂಡಾಣುವನ್ನು ನಾಶಪಡಿಸುವಂತ ಗುಣ ಇದೆ. ಆದ ಕಾರಣ ನೋಡಿ, ಇಲ್ಲಿವರೆಗೂ ಎಷ್ಟೋ ವರ್ಷಗಳಿಂದ ಬೋಡೋ ದ್ರಾವಣ ನಾವು ಬಳಕೆ ಮಾಡ್ತಾ ಬಂದಿದ್ದೇವೆ, ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಸೂಕ್ಷ್ಮಾಣುಜೀವಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿಲ್ಲ, ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಇಲ್ಲ. ಆದ ಕಾರಣ ಬೋಡೋ ಸಾವನ್ನ ಈ ರೀತಿ ಪ್ರಮುಖ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಬೋಡೋ ದ್ರಾವಣ ತಯಾರು ಮಾಡಿದ್ರೆ ಅದು ವೈಜ್ಞಾನಿಕ ವಿಧಾನ ಆಗುತ್ತೆ. ವೈಜ್ಞಾನಿಕ ವಿಧಾನದಲ್ಲೇ ನೀವು ಬೋಡೋ ದ್ರಾವಣ ತಯಾರು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಮುಖವಾದಂತ ಕೆಲವೊಂದಿಷ್ಟು ಸೂಚನೆಗಳಿದಾವೆ ಸರ್, ಆ ಸೂಚನೆಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಬೋಡೋ ದ್ರಾವಣ ಮಾಡಿದ್ರೆ ಹೇಗೆ ಬೇಕಾಗಿ ಸ್ಪ್ರೇ ಮಾಡಕ್ಕಾಗೋದಿಲ್ಲ, ಯಾವುದೇ ರೀತಿ ಕಂಟೈನರ್ಗಳನ್ನ ಬಳಕೆ ಮಾಡಕ್ಕಾಗೋದಿಲ್ಲ. ಆದ ಕಾರಣ ಕೆಲವೊಂದಿಷ್ಟು ಸೂಚನೆಗಳಿದಾವೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ ಸೂಚನೆಗಳನ್ನು ರೈತರು ಗಮನದಲ್ಲಿ ಇಟ್ಕೊಂಡು ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಮೊದಲನೇ ಬೋಡೋದ ಸಿಂಪಡಣೆಯನ್ನು ಮುಂಜಾಗೃತವಾಗಿ ಮುಂಗಾರು ಮಳೆ ಆರಂಭ ಆಗೋಕ್ಕಿಂತ ಮುಂಚೆ ಕಂಡು ರೋಗ ಬಂದ ಒಂದು ಲಕ್ಷಣ ಕಂಡು ಬಂದ ಕೂಡಲೇ ಅದನ್ನ ಬಳಕೆ ಮಾಡುವುದು ಒಳ್ಳೆಯದು. ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರಿಕಾಷನರಿ ಮೇಜರ್ ಅಂತ ಹೇಳ್ತೀವಿ. ರೋಗ ಬರೋದಕ್ಕಿಂತ ಮುಂಚೆ ರೋಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೋರ್ಕಾಸ್ಟಿಂಗ್ ಆಗಿರುತ್ತೆ. ಕೆಲವೊಂದಿಷ್ಟು ವಾತಾವರಣದ ಒಂದು ಇದನ್ನ ಕೊಟ್ಟಿರ್ತಾರೆ, ಟೆಂಪರೇಚರ್ ಎಲ್ಲ ಕೋಇನ್ಸಿಡೆನ್ಸ್ ಆದಾಗ ರೋಗ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಬರೋದಕ್ಕಿಂತ ಮುಂಚೆ ಈ ಬೋಡೋ ದ್ರಾವಣವನ್ನ ಬಳಕೆ ಮಾಡಿದ್ರೆ ರೋಗ ಮುಂದೆ ಹೆಚ್ಚಾಗುವಂತ ಒಂದು ಸನ್ನಿವೇಶಗಳು ಕಡಿಮೆ ಆಗಿರ್ತವೆ. ಸಾಮಾನ್ಯವಾಗಿ ಮೇ ತಿಂಗಳ ಕೊನೆ ವಾರ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈ ವರ್ಷ ಸ್ವಲ್ಪ ಬೇಗ ಬಂತು ಮಳೆ, ಮಳೆಗಾಲ ಸ್ವಲ್ಪ ಬೇಗ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಸರ್, ಹೀಗೆ ಆಗುತ್ತೆ. ಯಾಕಂತಂದ್ರೆ ನೋಡಿ, ಕೆಲವೊಂದು ಸೀಸನ್ಗಳು ಕರೆಕ್ಟ್ ಆಗಿ ಅದೇ ಟೈಮ್ ಬರೋದಿಲ್ಲ. ಮಳೆ ಮುಂಚೆ ಪ್ರೀ ಮಾನ್ಸೂನ್ ಬರುತ್ತೆ, ಕೆಲವೊಂದಿಷ್ಟು ಲೇಟ್ ಆಗಿ ಆಗುತ್ತೆ. ಆವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಫೋರ್ಕಾಸ್ಟಿಂಗ್ ಕೊಡ್ತಾ ಇರ್ತಾರೆ, ಹವಾಮಾನದ ಒಂದು ಮುನ್ಸೂಚನೆ ಇರುತ್ತೆ, ಆ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ಎರಡನೇ ಪಾಯಿಂಟು, ಬೋಡೋ ದ್ರಾವಣದ ರಸಸಾರವನ್ನು 7 ಅಂದ್ರೆ ತಟಸ್ಥಗೊಳಿಸಿದಾಗ ಮಾತ್ರ ತಾಮ್ರದ ಕಣಗಳು ರೋಗಾಣುಗಳನ್ನ ನಾಶಪಡಿಸಬಲ್ಲವು. ನೀವೇನಾದ್ರೂ ಹೇಗಾದ್ರೂ ಮಾಡಿ ಬೋಡೋ ದ್ರಾವಣ ರೆಡಿ ಮಾಡಿಬಿಟ್ಟು ಕೆಲಸಗಾರ ಇಲ್ಲ, ಯಾರಿಗೂ ಕೊಟ್ಟಿರ್ತೀರಾ, ಅವನು 1 ಕೆಜಿ ಅಥವಾ 2 ಕೆಜಿ ಬದಲು 3 ಕೆಜಿ 4 ಕೆಜಿ ಸುಣ್ಣನ 3 ಕೆಜಿ ಈ ರೀತಿ ವ್ಯತ್ಯಾಸ ಮಾಡಿ ಹಾಕಿದ್ದಲ್ಲಿ ಏನಾಗುತ್ತೆ ಅಂದ್ರೆ pH ವೇರಿ ಆಗುತ್ತೆ. pH ಅಂದ್ರೆ ರಸಸಾರದಲ್ಲಿ ವ್ಯತ್ಯಾಸ ಆದಾಗ ತಾಮ್ರದ ಕಣಗಳು ಹೊರಗಡೆ ಬರೋದಿಲ್ಲ. ತಾಮ್ರದ ಕಣಗಳು ಹೊರಗಡೆ ಬರಬೇಕಂತಂದ್ರೆ ಅದರ ರಸಸಾರ 7 ಇರಬೇಕು. ಆದ ಕಾರಣ ಅದು ಬೋಡೋ ದ್ರಾವಣದ ಒಂದು pH 7 ಇರುವ ರೀತಿಯಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಎರಡನೇ ಪಾಯಿಂಟ್. ಮೂರನೇದು, ಬೋಡೋ ದ್ರಾವಣ ತಯಾರಿಸುವ 5 ಗಂಟೆ ಮುನ್ನ ಮೈಲು ತುತ್ತದ ಹರಳನ್ನು ಪುಡಿ ಮಾಡಿ ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ಜೋತು ಬಿಡಬೇಕಾಗುತ್ತೆ. ಯಾಕಂದ್ರೆ ಅದು ಬೇಗ ಕರಗೋದಿಲ್ಲ. ಒಂದು ತೆಳುವಾದ ಬಟ್ಟೆಯಲ್ಲಿ ಅದನ್ನ ಕಟ್ಟಿಬಿಟ್ಟು ಬಕೆಟ್ ನಲ್ಲಿ ಜೋತು ಬಿಟ್ಟಾಗ ಏನಾಗುತ್ತೆ, ನಿಧಾನವಾಗಿ ಅದು ಕರಗ್ತಾ ಹೋಗುತ್ತೆ. ಮಿನಿಮಮ್ ಒಂದು 4-5 ಗಂಟೆ ಮುಂಚೆ ನಮ್ಗೆ ಬೋಡೋ ದ್ರಾವಣ ತಯಾರು ಮಾಡ್ಬೇಕಂತಂದ್ರೆ ಒಂದು 5 ಗಂಟೆ ಮುಂಚೆ ಅದನ್ನ ಬಟ್ಟೆಯಲ್ಲಿ ಕಟ್ಟು ನೀವು ಜೋತು ಬಿಡಬೇಕಾಗುತ್ತೆ. ಸಂಪೂರ್ಣವಾಗಿ ನೀರಿನಲ್ಲಿ ಕರಗಲೋದು ಸಹಾಯಕ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಹಾಕಿದಾಗ ಏನಾಗುತ್ತೆ, ಹರಳುಗಳು ಬೇಗ ಅದು ಮಿಶ್ರಣ ಆಗೋದಿಲ್ಲ. ಈಗ ಸುಮ್ಮನೆ ಬೇಗ ಕರಗಿಬಿಡುತ್ತೆ, ಇದು ಹಂಗೆ ಸೆಟಲ್ ಆಯ್ತು ಅಂತಂದ್ರೆ ನಿಮ್ಗೆ ಬೋಡೋ ದ್ರಾವಣ ಬಹಳ ಪರಿಣಾಮಕಾರಿ ಆಗೋದಿಲ್ಲ. ಇದು ಈ ಒಂದು ಸೂಚನೆಯನ್ನು ಪಾಲನೆ ಮಾಡ್ಕೋಬೇಕಾಗುತ್ತೆ. ನಂತರ ದ್ರಾವಣ ತಯಾರಿಸಲು ಪ್ಲಾಸ್ಟಿಕ್ ಬಕೆಟ್ ಅಥವಾ ಬ್ಯಾರಲ್ಗಳನ್ನೇ ಬಳಸಬೇಕು. ಬೇರೆ ರೀತಿಯ ಒಂದು ಮೆಟಲ್ ಆಧಾರಿತ ಒಂದು ಸಲಕರಣೆ ಬಳಕೆ ಮಾಡಬಾರದು. ಕಬ್ಬಿನ ಆಧಾರಿತ ಅಂತ ಹೇಳ್ತೀವಿ. ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಬಳಸಿದಲ್ಲಿ ಸುಣ್ಣದ ದ್ರಾವಣ ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಬೇಕಾಗುತ್ತೆ. ಸುಟ್ಟ ಸುಣ್ಣವನ್ನು ಏನಾದ್ರೂ ಇದು ಮಾಡಿದ್ರೆ ಅದನ್ನೇನಾದ್ರೂ ಉಪಯೋಗ ಮಾಡಿದ್ದೆ ಅದಲ್ಲಿ ನೀವು ಏನಾಗುತ್ತೆ, ಸುಣ್ಣದ ದ್ರಾವಣ ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಬೇಕಾಗುತ್ತೆ. ಪುಡಿ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಮಾಡಿಕೊಳ್ಳಬೇಕಾಗುತ್ತೆ. ಸಾಮಾನ್ಯವಾಗಿ ಇಲ್ಲಿಯ ರೈತರು ಮಲೆನಾಡಿನ ಭಾಗದಂತ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಒಂದು ಬ್ಯಾರಲ್ಗಳನ್ನ ಬಳಕೆ ಮಾಡೋದ್ರಿಂದ ಅವರಿಗೆ ಪುಡಿ ಸುಣ್ಣನೇ ಜಾಸ್ತಿ ಸಿಗೋದ್ರಿಂದ ನೀವು ಅವುಗಳನ್ನ ಬಳಕೆ ಮಾಡಬಹುದು. ಇನ್ನು 5ನೇ ಪಾಯಿಂಟ್ ಬಂದಾಗ, ಸುಣ್ಣದಲ್ಲಿ ಮರಳಿನ ಕಣಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಅದರಲ್ಲಿ ಮೋಸ ಮಾಡುವಂತ ಒಂದು ಪ್ರಕ್ರಿಯೆ ಬಂದೇ ಬರುತ್ತೆ. ಆದ ಕಾರಣ ಅದರಲ್ಲಿ ಮರಳಿನ ಕಣ ಇದೆ ಇಲ್ಲ ಅಂತ ಹೇಳಿ ಖಾತ್ರಿ ಪಡಿಸಿಕೊಳ್ಳಬೇಕು. ಅದರ ಗುಣಮಟ್ಟ ಕಲಬೆರಕೆ ಸಂದರ್ಭ ಇರೋದ್ರಿಂದ ನಾನು ಮುಂಚೆ ಹೇಳಿದ ಹಾಗೆ ಮಲತತ್ತೆ ಮತ್ತು ಸುಣ್ಣದ ಒಂದು ಗುಣಮಟ್ಟವನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಬೇಕಾಗುತ್ತೆ. ಆ ರೀತಿ ಮಾಡಬೇಕು. ಮೊದಲೇ ತಿಳಿಸಿದಂತೆ ಮೈಲುತುತ್ತೆ ಶುದ್ಧತೆ ಮತ್ತು ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ನಂತರ ಮಳೆ ಮತ್ತು ರೋಗ ಪ್ರಮಾಣ ಹೆಚ್ಚಾದಲ್ಲಿ 30-45 ದಿನಗಳ ಒಂದು ಅಂತರದಲ್ಲಿ 2 ಮತ್ತು 3ನೇ ಸಿಂಪಡಣೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ಈ ಬೋಡೋ ದ್ರಾವಣ ಸಿಂಪಡಣೆ ಮಾಡಿದ್ರೆ ಸುಮಾರು ಅದು 40 ದಿನಗಳವರೆಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಸಪೋಸ್ ಏನಾದ್ರೂ ಮಳೆ ಮುಂಚೆವಾಗಿ ಮಳೆ ಜಾಸ್ತಿ ಬಂದ್ಬಿಟ್ಟು ಬೋಡೋ ದ್ರಾವಣ ಎಲ್ಲ ತೊಳೆದು ಹೋದ್ರೆ ದಿನಗಳನ್ನ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು 40 ಅಂದ ತಕ್ಷಣ ನೀವು 40 ದಿನಗಳಿಗೆ ವೇಟ್ ಮಾಡೋಹಾಗಿಲ್ಲ. ಮಳೆ ನೋಡ್ಕೊಂಡ್ಬಿಟ್ಟು ಹೌದು ಏರುಪೇರುಗಳನ್ನ ವ್ಯತ್ಯಾಸಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ತಯಾರಿಸಿದ ಬೋಳ ದ್ರಾವಣ ಮಿಶ್ರಣ ಸರಿಯಾಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸಿಕೊಳ್ಳಲು ಒಂದು ಸ್ವಚ್ಛವಾದ ಚಾಕು ಅಥವಾ ಬ್ಲೇಡ್ ಅನ್ನು ಪ್ರತ್ಯೇಕವಾಗಿ ತೆಗೆದು ದ್ರಾವಣಕ್ಕೆ ಅದ್ದಬೇಕು. ಸಪೋಸ್ ನಿಮ್ಮ ಹತ್ರ ಏನಾದ್ರೂ ಲಿಟ್ಮಸ್ ಪೇಪರ್ pH ಹಾಳೆ ಇಲ್ಲ ಅಂತಂದ್ರೆ ಒಂದು ವಿಧಾನ ಇದೆ. ಆ ವಿಧಾನ ಹೇಗತ್ತಂದ್ರೆ ಒಂದು ಸ್ವಚ್ಛವಾದಂತ ಒಂದು ಚಾಕು ಅಥವಾ ಬ್ಲೇಡ್ ಯಾವ್ದಾದ್ರು ಒಂದ್ ಇಟ್ಕೊಳ್ಳಿ. ಒಂದು ವೇಳೆ ಚಾಕು ಅಥವಾ ಬ್ಲೇಡಿನ ಮೊನಚಾದ ತುದಿಯ ಮೇಲೆ ಕಂದು ಬಣ್ಣ ಕಂಡು ಬಂದರೆ ಇನ್ನೂ ಸ್ವಲ್ಪ ಸುಣ್ಣದ ತಿಳಿ ನೀರನ್ನು ಹಾಕಬೇಕು. ಅಂದ್ರೆ pH ಇನ್ನೂ ಜಾಸ್ತಿ ಆಗಬೇಕಂತ ಅರ್ಥ. ಚಾಕು ಅಥವಾ ಬ್ಲೇಡ್ ಅನ್ನು ಎದ್ದಿದ್ರೆ ಕಂದು ಬಣ್ಣ ಏನಾದ್ರು ತಿರುಗಿದ್ರೆ ಅದನ್ನ ನೀವು ಇನ್ನೊಂದು ಸ್ವಲ್ಪ ಸುಣ್ಣದ ತಿಳಿ ನೀರನ್ನ ಹಾಕ್ಬೇಕಂತೇಳಿ ಅದು ಸೂಚನೆ ಕೊಡುತ್ತೆ. ಆಮೇಲೆ ಕಂದು ಬಣ್ಣ ಕಂಡು ಬರೋದಿಲ್ಲ, ಕೆಲವೊಂದ್ಸಲ ಸುಣ್ಣದ ನೀರು ಜಾಸ್ತಿ ಆದ್ರೂ ಕೂಡ ಚಾಕು ಅಥವಾ ಬ್ಲೇಡಿನ ಮೇಲೆ ಕಂದು ಬಣ್ಣ ಕಂಡು ಬರೋದಿಲ್ಲ, ಹಾಗಾಗಿ ಸುಣ್ಣದ ತಿಳಿ ನೀರು ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಬೇಕಾಗುತ್ತೆ. ಈ ರೀತಿ ಕೆಲವೊಂದ್ಸಲ ಕಂಡು ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ರೆ ನಿಮ್ಗೆ ಅದು ಸರಿಯಾಗಿ ಗೊತ್ತಾಗುತ್ತೆ. ನಂತರ ಸುಣ್ಣದ ತಿಳಿನ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ. ಪಿಎಚ್ ಹಾಳೆ ಇದ್ರೆ ಕಾಗದ ಬೋಡೋ ದ್ರಾವಣಕ್ಕೆ ಅದ್ದಿ ತೆಗೆದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈಗ ಪಿಎಚ್ ಹಾಳೆ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಗೆ, ಒಂದು 50 ರೂಪಾಯಿ ಕೊಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 1 ವರ್ಷ ಅಥವಾ 2 ವರ್ಷಕ್ಕೆ ಆಗುವಷ್ಟು ಪಿಎಚ್ ಹಾಳೆ ಸಿಗುತ್ತೆ. ಅದರ ಮೇಲೆ ವಿವಿಧ ಬಣ್ಣಗಳ ಒಂದು ಪಿಎಚ್ ರಸಸಾರ ಎಷ್ಟಿರುತ್ತಲ್ಲ ಅದರ ಒಂದು ಗುರುತ ಇರುತ್ತೆ. ನಿಮಗೆ 7 ಬೇಕಂತಂದ್ರೆ ಹಸಿರಾಗಿರುತ್ತೆ, ಹಸಿರು ಬಣ್ಣಕ್ಕೆ ನೀವು ಒಂದು ದ್ರಾವಣದಲ್ಲಿ ಪಿಎಚ್ ಹಾಳೆನ ಅದ್ದಿದಾಗ ಅದು ಹಸಿರು ಬಣ್ಣಕ್ಕೆ ತಿರುಗಿದ್ರೆ ನಿಮ್ಗೆ ಪಿಎಚ್ 7 ಇದೆ ಅಂತ ಗೊತ್ತಾಗುತ್ತೆ. ಆ ರೀತಿ ಮಾಡ್ಕೋಬಹುದು. ಆಮೇಲೆ ಬೋಡೋ ದ್ರಾವಣ ಸಿಂಪಡಣೆ ಮಳೆ ಅಡ್ಡಿ ಬಂದಲ್ಲಿ 700 ಮಿಲಿ ಬ್ಯಾರೆಲ್ನ ದ್ರಾವಣಕ್ಕೆ 400 ಗ್ರಾಂ ಬೆಲ್ಲ ಹಾಕಿ 24 ಗಂಟೆಗಳ ಕಾಲ ದ್ರಾವಣದ ಕೆಳದಂತೆ ಶೇಖರಣೆ ಮಾಡಬಹುದು. ಹೇಗಂತಂದ್ರೆ ಸಾಮಾನ್ಯ ಸಪೋಸ್ ಅವರು ಈಗ ಮಧ್ಯದಲ್ಲಿ ಈಗ ಸಿಂಪಡಣೆ ಮಾಡಬೇಕಾದ್ರೆ ಜೋರಾಗಿ ಮಳೆ ಬಂದ, ಹೌದು ಹೌದು, ಸಿಂಪಡಣೆ ನಿಲ್ಲಿಸತಕ್ಕಂತ ಒಂದು ಪರಿಸ್ಥಿತಿ ಬಂದ, ಹೌದು ಹೌದು, ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಸರಿ. ಈ ರೀತಿ ಮಳೆ ಏನಾದ್ರೂ ಅಡ್ಡಿ ಆದಲ್ಲಿ, ಯಾಕಂದ್ರೆ ಒಂದು ದಿನಕ್ಕಿಂತ ಹೆಚ್ಚಿಗೆ ನಾವು ಇಡಕ್ ಆಗೋದಿಲ್ಲ, ತಯಾರಿಸಿದ ದಿನವೇ ಬೋಡೋ ದ್ರಾವಣ ಬಳಕೆ ಮಾಡಬೇಕಾಗತ್ತೆ. ಒಂದು ವೇಳೆ ಹಾಗೇನಾದ್ರೂ ಸನ್ನಿವೇಶ ಬಂದ್ರೆ ಆ ಒಂದು ಬ್ಯಾರಲ್ಗೆ ನೀವು 400 ಗ್ರಾಂ ಬೆಲ್ಲವನ್ನು ಮಿಶ್ರಣ ಮಾಡಿ ಅದರ ಒಂದು ಸ್ಟೆಬಿಲಿಟಿ ಅನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಬೋಳ ದ್ರಾವಣದಲ್ಲಿ ಸುಣ್ಣದ ಅಂಶ ಕಡಿಮೆಯಾಗಿ ಅತಿ ಹೆಚ್ಚಿನ ಮೈಲುತತ್ವ ಬಳಕೆಯಾದಲ್ಲಿ ಹಸಿ ಕಾಯಿಗಳ ಆರಂಭದ ರಚನೆಗೆ ಮತ್ತು ಕಾಯಿಗಳ ಬಲುವಿಕೆಗೆ ಧಕ್ಕೆ ಆಗುತ್ತದೆ. ರೈತರು ಏನ್ ಮಾಡ್ತಾರೆ, ವೈಜ್ಞಾನಿಕ ವಿಧಾನ ಇದ್ದೇ ಇದೆ, ಅದನ್ನ ಬಿಟ್ಬಿಟ್ಟು ಅವರು ತಮ್ಮ ಮನಸ್ಸಿಗೆ ಬಂದಂತೆ ಅಂದ್ರೆ ಈಗ 700 ಲೀಟರ್ಗೆ ಹೇಳಿದ್ದೆ ನಾನು 2 ಕೆಜಿ ಮೈಲುತತ್ವ 2 ಕೆಜಿ 1 ಕೆಜಿ ಸುಣ್ಣ ಅಂತ ಹೇಳ್ತಿರ್ತೀವಿ 1% ಬೋಳ ದ್ರಾವಣಿಗೆ, ಅವರು 3-4 ಕೆಜಿ ಹಾಕ್ತಾ ಇದ್ದಾಗ ಏನಾಗುತ್ತೆ, ಇಲ್ಲಿ ಕಾಶಿ ಕಾಯಿಗಳ ಆರಂಭದ ರಚನೆಗೆ ಹಸಿ ಕಾಯಿಗಳ ಏನ ರಚನೆ ಆಗ್ತಿರ್ತಾರ ಅದರ ಆರಂಭಿಕ ರಚನೆ ಮತ್ತು ಕಾಯಿಗಳ ಬಲಿವಿಕೆಗೆ ಅದು ತೊಂದರೆ ಆಗಿಬಿಟ್ಟು ಹರಳುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಾಯಿಗಳ ಮೇಲೆ ಸ್ಕ್ವಾರ್ಚಿಂಗ್ ಇಫೆಕ್ಟ್ ಅಂತ ಹೇಳ್ತೀವಿ, ಸುಟ್ಟು ಬಿಡ್ತವೆ, ತೊಗಟೆ ಸುಟ್ಟು ಬಿಟ್ಟು ಕಾಯಿಗಳು ಬೆಳಿಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಉತ್ಕೃಷ್ಟ ಮಟ್ಟದ ಮೈಲುತತ್ವ ಮತ್ತು ಸುಣ್ಣದ ರಾಳವು ದ್ರಾವಣದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೂ ರೋಗದ ಒಂದು ಫಲದಾಯಕವಾಗಿರುತ್ತದೆ. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ, ಉತ್ಕೃಷ್ಟ ಗುಣಮಟ್ಟದ ಸುಣ್ಣ ಮತ್ತು ರಾಳವನ್ನು ಬಳಕೆ ಮಾಡಬೇಕು. ಅವುಗಳನ್ನು ಬಳಕೆ ಮಾಡಿದ್ರೆ ನಿಮ್ಮ ದ್ರಾವಣವು ಚೆನ್ನಾಗಿ ಕೆಲಸ ಕೊಡುತ್ತೆ. ಅಡಿಕೆಗೆ ಬರುವಂತ ಕೆಲವೊಂದಿಷ್ಟು ಪರಿಣಾಮ ಬಹಳ ದೊಡ್ಡ ರೋಗಗಳು ಅಂತ ಸುಳಿ ಕೊಳೆ ರೋಗ ಅಂತ ಇರುತ್ತೆ, ಕಾಯಿ ಕೊಳೆ ರೋಗ ಅಂತ ಇರುತ್ತೆ, ಎಲೆ ಚುಕ್ಕಿ ಅಂತ ಮಳೆಗಾಲದಲ್ಲಿ ಹೆಚ್ಚು ಬರುವಂತ ರೋಗಗಳು, ಇದರಿಂದನೇ ಒಂದು ಇಳುವರಿ ಕಡಿಮೆ ಆಗುತ್ತಿರುತ್ತೆ. ಆದ ಕಾರಣ ಉತ್ಕೃಷ್ಟ ಗುಣಮಟ್ಟದ ಒಂದು ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. ಪಿಎಚ್ ಹಾಳೆಯ ಕೃಷಿ ಅಥವಾ ಪ್ರಯೋಗಶಾಲಾ ಸಲಕರಣೆಗಳನ್ನು ಮಾರಾಟ ಮಾಡುವ ಅಂಗಡಿಗಳಲ್ಲಿ ದೊರೆತದೆ. ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಪಿಎಚ್ ಹಾಳೆ, ಅಲ್ಲಿ ಒಂದು ಕೃಷಿ ಸಲಕರಣೆಗಳನ್ನ ಮಾರಾಟ ಮಾಡುವ ಅಂಗಡಿ ಇರಬಹುದು ಅಥವಾ ಪ್ರಯೋಗಶಾಲೆಗಳಿರ್ಬೋದು, ಅಂತ ಒಂದು ಇದರಲ್ಲಿ ಅವುಗಳು ಲಭ್ಯವಿರುತ್ತೆ. ಒಂದು 50 ರೂಪಾಯಿ ಕೊಟ್ಟರೆ ನಿಮ್ಗೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ, ಒಂದು ಬಾಕ್ಸ್ ಅದು 1 ವರ್ಷ 2 ವರ್ಷವರೆಗೂ ನೀವು ಅದನ್ನ ಬಳಕೆ ಮಾಡಬಹುದು. ಈಗಾಗಲೇ ತಾವು ಹೇಳ್ತಾ ಇದ್ದೀರಿ ಈಗ ಮೋಸ ಮಾಡೋರಿಗೆ ಕೂಡ ಇದು ಸುಗ್ಗಿ ಹಬ್ಬ, ಕಂಪನಿ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ತಕ್ಕಂಥವ್ರು ಅಂದ್ರೆ ತಮ್ಮದೇ ಆದಂತ ಒಂದು ವ್ಯವಹಾರ ಮಾಡ್ತಕ್ಕಂಥವ್ರು, ರೈತರ ಒಂದು ಹಿತದೃಷ್ಟಿಯಿಂದ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಇದೇನು ಚಿಕ್ಕಮಗಳೂರು ಮಡಿಕೇರಿ ಮಂಗಳೂರು ಉಡುಪಿ ಈ ಒಂದು ಭಾಗದಲ್ಲಿ ಈಗ ನಾವು ರೈತರು ಈ ಒಂದು ಮೋಸಗಳಿಂದ ಬಚಾವ್ ಆಗ್ಬೇಕಾದ್ರೆ ಒಂದು ತಮ್ಮ ಸಲಹೆ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರು ನೋಡಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದೀವಿ ನಾವು, ಹಲವಾರು ಪರಿಕರಗಳ ಅಂಗಡಿ ಇರ್ತವೆ, ಆ ಪರಿಕರಗಳ ಅಂಗಡಿಗೆ ಹೋದಾಗ ಅದರಲ್ಲಿ ಆ ಒಂದು ಮೈಲುತತ್ಯದ ಒಂದು ಬ್ಯಾಗ್ ಏನಿರುತ್ತೆ ಅದರ ಮೇಲೆ ISI ಮಾರ್ಕ್ ಇರಬೇಕು, ಸುಣ್ಣದ ಮೇಲೆ ISI ಮಾರ್ಕ್ ಇರಬೇಕು. ಮಾರ್ಕ್ ಇದ್ರೆ ಏನಾಗುತ್ತೆ, ಇದು ಉತ್ಕೃಷ್ಟ ಒಂದು ಗುಣಮಟ್ಟದ ಒಂದು ಸುಣ್ಣ ಅಥವಾ ರಾಸಾಯನಿಕ ಖಚಿತಪಡಿಸಿಕೊಂಡಾಗುತ್ತೆ. ಅಂತ ಸುಣ್ಣವನ್ನು ಖರೀದಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕಲಬೆರಕೆ ಅನ್ನೋದು ಸಂಪೂರ್ಣವಾಗಿ ಹೊರಗಡೆ ಹೋಗ್ಬಿಡುತ್ತೆ, ಉತ್ತಮವಾದಂತಹ ನಿಮ್ಗೆ ರಾಸಾಯನಿಕಗಳು ಸಿಗ್ತವೆ. ಜೊತೆಗೆ ಕೆಲವೊಂದಿಷ್ಟು ಪಿಎಚ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ. ನಾವು ರೈತರು ಎಷ್ಟೇ ಹೇಳಿದ್ರೆ ಕೇಳೋದಿಲ್ಲ, ಆದ್ರೆ ವೈಜ್ಞಾನಿಕವಾಗಿ ಆ ವಿಜ್ಞಾನಿ ಎಷ್ಟೋ ಪ್ರಯತ್ನಗಳನ್ನ ಮಾಡಿಬಿಟ್ಟು ಆ ವಿಜ್ಞಾನಿ ಅದನ್ನ ಅಲ್ಲಿ ಪಿಎಚ್ 7 ಅನ್ನೋದು ಹೇಗೆ ಕಂಡುಹಿಡಿದಿದ್ದಾರೆ ಅದು ಬಹಳ ಮುಖ್ಯವಾಗಿರುತ್ತೆ. 7 ಪಿಎಚ್ ಇದ್ರೆ ಮಾತ್ರ ಅದು ಚೆನ್ನಾಗಿ ಕೆಲಸ ಕೊಡೋದು. ಅದು ಒಂದೇ ರೋಗಕ್ಕಂತಲ್ಲ, ಅಡಿಕೆಗೆ ಬರುವಂತಹ ಹಲವಾರು ರೋಗಗಳಿಗೆ ಅದು ಒಂದು ರಾಮಬಾಣ ಅಂತ ಹೇಳ್ಬೋದು, ಹಲವಾರು ರೋಗಗಳಿಗೆ ಜೊತೆಗೆ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಬೋಡ. ಅದಕ್ಕೆ ಯಾವುದೇ ಪ್ರತಿರೋಧಕ ಶಕ್ತಿ ಬೆಳೆಸಿಕೊಂಡಿಲ್ಲ ಯಾವ ಒಂದು ಸೂಕ್ಷ್ಮ ಜೀವಿ ಆಗಿರ್ಲಿ. ಖಂಡಿತ ಸರ್. ಆದ ಕಾರಣ ರೈತರು ಒಂದು ಕ್ವಾಲಿಟಿಗಳನ್ನ ನೀವು ಖಾತ್ರಿ ಪಡಿಸಿಕೊಳ್ಬೇಕು, ಜೊತೆಗೆ ಮಳೆಯ ಪ್ರಮಾಣ ಅಥವಾ ಹವಾಮಾನದ ಒಂದು ಬದಲಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಬಳಕೆ ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಕಂಟೈನರ್ಗಳನ್ನ ಬಳಕೆ ಮಾಡಬೇಕು, ಯಾವುದೇ ಮೆಟಲ್ ಆಧಾರಿತ ಆದಂತ ಕಂಟೈನರ್ಗಳನ್ನ ಬಳಕೆ ಮಾಡಬಾರ್ದು. ಜೊತೆಗೆ ಮಾಡುವ ವಿಧಾನ ಮುಖ್ಯವಾಗಿರುತ್ತೆ. ಆ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಬೋಡೋ ದ್ರಾವಣ ತಯಾರು ಮಾಡಿ ನೀವು ಬಳಸಿದ್ದೇ ಆದಲ್ಲಿ ನಿಮ್ಮ ತೋಟವನ್ನ ಸಂಪೂರ್ಣವಾಗಿ ಅಂತ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 70-80% ರೋಗ ಮುಕ್ತವಾಗಿ ನಿಮಗೆ ಬೇಕಾದಷ್ಟು ಇಳುವರಿಯನ್ನು ಪಡೆಯಲು ಸಹಕಾರಿ ಆಗ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸುತ್ತೇನೆ. ಈಗ ಮತ್ತೆ ಸರ್, ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಇದು ಅಡಿಕೆಗೆ ಅಂತಂತಲ್ಲ, ಎಲ್ಲಾ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ ಏಲಕ್ಕಿ ಆಗಿರ್ಬೋದು, ಆಮೇಲೆ ಕಾಳುಮೆಣಸು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಈ ಒಂದು ಎಲ್ಲಾ ಒಂದು ಬೆಳೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತೀರಾ, ಬೋರ್ಡೋ ದ್ರಾವಣ ಅಲ್ವಾ? ಹೌದು, ಸಾಮಾನ್ಯವಾಗಿ ನೋಡಿ ಈ ಮಲೆನಾಡಿನ ಭಾಗದಲ್ಲಿ ಬೆಳೆಯುವಂತ ಪ್ರಮುಖವಾದಂತಹ ಬೆಳೆಗಳು ಅಡಿಕೆ ಇದೆ, ಕಾಳುಮೆಣಸು ಇದೆ, ಏಲಕ್ಕಿ ಇದೆ, ಅದರಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮಾಣು ಜೀವಗಳು ಬರ್ತವೆ, ಫೈಟೋಪ್ತರ ಒಂದು ಜೀನಸ್ ಇರುವಂತ, ಎಲ್ಲ ಒಂದು ರೋಗಗಳಿಗೆ ಬೋರ್ಡೋ ಚೆನ್ನಾಗಿ ಕೆಲಸ ಮಾಡುತ್ತೆ. ಆರಾಮಾಗಿ ಅದನ್ನ ಬಳಕೆ ಮಾಡಬಹುದು, ರೋಗವನ್ನ ಹತೋಟಿ ಮಾಡಬಹುದು. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಸರ್, ಈಗ ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಿಂದ ಇನ್ನೂ ಚೆನ್ನಾಗಿ ನಮ್ಮ ಒಂದು ಬೋರ್ಡೋ ದ್ರಾವಣ ತಯಾರು ಮಾಡಬೇಕು ಮತ್ತೆ ಸಿಂಪರಣೆ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 8792781847, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿ, ತಾವು ಇದಕ್ಕೆ ಸಂಪರ್ಕ ಮಾಡಬಹುದು. ಧನ್ಯವಾದ ಸರ್. ಇದುವರೆಗೆ ತಾವು ಏನು ಅಡಿಕೆ ಬೆಳೆಗೆ ಅಂತಂತಲ್ಲ, ಒಟ್ಟಾರೆ ಈ ಒಂದು ಮಲೆನಾಡು ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರತಕ್ಕಂತ ನಮ್ಮ ರೈತ ಬಾಂಧವರಿಗೆ ಕಾಡುವ ಒಂದು ರೋಗಗಳ ಒಂದು ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಒಂದು ಪ್ರಾಮುಖ್ಯತೆ ಬಗ್ಗೆ, ಯಾವ ರೀತಿಯಿಂದ ತಯಾರು ಮಾಡಬೇಕು ಮತ್ತೆ ಯಾವ ರೀತಿಯಿಂದ ಸಿಂಪರಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು ಸರ್, ಇಲ್ಲಿವರೆಗೆ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಲೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂಜೀವ್ ಜಕಾತಿ ಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ SM ಸುಧಾಕರ್. ಇನ್ನು ಮುಂದೆ ಕೇಳಿ, ಕೃಷಿ ಬೆಳೆಯಲ್ಲಿ ಸಸ್ಯ ಸೂಕ್ಷ್ಮ ಜಂತುಗಳ ಹಾವಳಿ ಮತ್ತು ನಿರ್ವಹಣೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಲೆ ಶಿವಮೊಗ್ಗದ ಕೃಷಿ ಕಾಲೇಜಿನಲ್ಲಿ ಹಿರಿಯ ಸಹ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಮಾಯಾ ಪಾಟೀಲ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಾಯಾ ಪಾಟೀಲ್. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯ ರೋಗ ವಿಭಾಗ ಶಾಸ್ತ್ರದಲ್ಲಿ ಹಿರಿಯ ಸಂಶೋಧಕಿಯಾಗಿ ಕೆಲಸ ಮಾಡುತ್ತೇನೆ. ಇವತ್ತು ನಾನು ಸಸ್ಯ ಜಂತುಹುಳುಗಳ ಬಗ್ಗೆ ಪರಿಚಯ ನೀಡಲು ಬಯಸುತ್ತೇನೆ. ಸಸ್ಯ ಜಂತುಹುಳುಗಳು ಅಂದರೆ ಅವುಗಳನ್ನು ದಾರದ ಹುಳು, ದುಂಡುಹುಳು ಅಥವಾ ಈಲ್ ವರ್ಮ್ ಅಂತ ಕೂಡ ಕರೆಯಲಾಗುತ್ತದೆ. ಅವು ಮಣ್ಣಿನಲ್ಲಿ ವಾಸಿಸುತ್ತವೆ ಮತ್ತು ಈ ಹುಳುಗಳು ಸೂಕ್ಷ್ಮ ದರ್ಶಕಗಳಾಗಿವೆ. ಇವುಗಳು ಈ ಭೂಮಿಯ ಮೇಲೆ ಯಾವುದೇ ಕಲ್ಪಿಸಬಹುದಾದ ಆವಾಸ ಸ್ಥಾನದಲ್ಲಿ ವಾಸಿಸುತ್ತವೆ. ಕೆರೆಗಳು, ನದಿಗಳು, ಸರೋವರಗಳು ಮತ್ತು ಮಣ್ಣುಗಳು ಅಥವಾ ಬಂಜರ್ ಭೂಮಿಯಲ್ಲಿ ಕೂಡ ನಾವು ಇವುಗಳನ್ನು ಕಾಣಬಹುದಾಗಿದೆ. ಮೂಲಭೂತವಾಗಿ ಜಂತುಹುಳುಗಳು ಜಲವಾಸಿಗಳಾಗಿರುತ್ತವೆ, ಆದರೆ ಇವುಗಳನ್ನು ನಾವು ಮಣ್ಣಿನಲ್ಲಿಯೂ ಸಹ, ಮಣ್ಣಿನ ನೀರಿನಲ್ಲಿಯೂ ಸಹ ಕಾಣಬಹುದಾಗಿದೆ. ಇಡೀ ಮಣ್ಣಿನಲ್ಲಿ ನೂರಾರು ಸಂಖ್ಯೆಯ ಜಂತುಹುಳುಗಳನ್ನು ನೋಡಬಹುದಾಗಿದೆ. ಈ ಮಣ್ಣಿನ ಜಂತುಹುಳುಗಳ ವೈವಿಧ್ಯತೆ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಮಣ್ಣಿನ ಜಂತುಹುಳುಗಳನ್ನು ವಿಶಾಲವಾಗಿ ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದು. ಒಂದು ಮುಕ್ತ ಜೀವನ ಅಂದರೆ ಪರಭಕ್ಷಕ ಸೇರಿದಂತೆ, ಮತ್ತು ಇನ್ನೊಂದು ಸಸ್ಯ ಪರಾವಲಂಬಿ ಜಂತುಹುಳು ಅಂತ ವರ್ಗೀಕರಿಸಬಹುದು. ಜೀವಂತ ಜಂತುಹುಳುಗಳು ಎಲ್ಲಾ ವಿಧದ ಮಣ್ಣಿನಲ್ಲಿ ವಾಸವಾಗಿರುತ್ತವೆ, ಆದರೆ ಸಾವಯವ ಮಣ್ಣಿನಲ್ಲಿ ಹೆಚ್ಚು ಹೇರಳವಾಗಿ ನಾವು ಈ ಮುಕ್ತ ಜೀವಂತ ಜಂತುಹುಳುಗಳನ್ನು ಕಾಣಬಹುದು. ಆದರೆ ಅದೇ ಸಸ್ಯ ಪರಾವಲಂಬಿ ಸಸ್ಯ ವರ್ಗವನ್ನು ಹೊಂದಿರುವಂತಹ ಜಂತುಹುಳುಗಳು ಮಣ್ಣಿನಲ್ಲಿ ಮೇಲುಗೈಯನ್ನು ಸಾಧಿಸುತ್ತವೆ. ಸಸ್ಯ ಪರಾವಲಂಬಿ ಜಂತುಹುಳುಗಳು ಹುಳುಗಳ ರೂಪಿಯಾಗಿರುತ್ತವೆ, ಯಾವುದೇ ಉಪಾಂಗಗಳಿಲ್ಲದೆ ದಾರದಂತಿರುತ್ತದೆ. ಇವುಗಳ ಬಹುಪಾಲು ಉದ್ದವು 0.5-2 mm ನಡುವೆ ಇರುತ್ತದೆ. ಇವುಗಳ ಮೂತಿಯಲ್ಲಿ ಟೊಳ್ಳಾದ ಸೂಜಿಯಂತಹ ದೀರ್ಘಕಾಲದ ರಚನೆ ಹೊಂದಿರುವುದರಿಂದ ಇವು ಏನು ಸಸ್ಯದ ಅಂಗಾಂಶವನ್ನು ಚುಚ್ಚಲು ಮತ್ತು ಅವುಗಳ ಅನ್ನನಾಳದಿಂದ ಪಂಪ್ ಕ್ರಿಯೆಯಿಂದ ಸಸ್ಯ ಜೀವಕೋಶದ ಸೈಟೋಪ್ಲಾಸಂ ಅನ್ನು ಸೇವಿಸಲು

ಬೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು. ಈ ಬೆಳೆ ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ವೇಳೆ ಹಚ್ಚುಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಬಹಳ ನಿನಗಿದು ಆಕತ್ತಿ, ಲಾಭದಾಯಕ ಅನಿಸುದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆದ ಮೇರೆಗೆ ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭಾಲಿಕೆ ನಮ್ಗೆ ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆತ್ ಕಟಾವು ಮಾಡಕ್ ಹಣ್ಣು, ಆದ್ರ ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಸಿಲ್ಲ. ಆದ್ರೂ ನನಗೆ ಚಲೋ ಇಳುವರಿ ಬಂದತಿ, ನನಗೆ ಬಹಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತಿ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬ್ಯಾಡ ಅಂದ್ರೆ ರೈತರು. ಹಿಂಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದ್ರಿಂದ ಯಾವ ಬೆಳೆಗೂ ಇದನ್ನ ನನಗೆ ಹೋಲಿಕೆ ಮಾಡಿದ್ರೆ ಚಲೋ ಬಹಳ ಅನಿಸೈತಿ ಇದು ತಾಳೆ ಬೆಳೆ. ಆದ್ರ ಇಲಾಖೆಯವರು 3F ಕಂಪನಿಯವರು ಬಹಳ 15 ದಿವಸಕ್ಕೊಮ್ಮೆ ಬಂದು ನಮ್ಗೆ ಇದನ್ನ ಸಲಹೆ ಕೊಡ್ತಾರ, ನೀರು ಗೊಬ್ಬರದ್ದು ಬಹಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ, ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲಾ ರೈತರು ಇದನ್ನ ಬೆಳೆಯಕ್ ಏನ ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣ ಭೂಮಿ ಕೆಡ್ತತೆ ಅಂತ ಹೇಳಿ ಎಲ್ಲಾ ರೈತರೊಳಗ ನಮಗ ಕೆಟ್ಟ ವಿಚಾರ ಇತ್ತು. ಆದ್ರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಾಕತ್ತೀವಲ್ಲ, ಈ ಭೂಮಿ ವರ್ಷ ವರ್ಷ ವರ್ಷ ಫಲವತ್ತತೆ ಹೆಚ್ಚಾಕತಿ. ಅದು ಫಲವತ್ತತೆ ಹೆಚ್ಚಾದ ಗಿಡಗಳನ್ನು ನಮಗ ಚಲೋ ಇಳುವರಿ ಕೊಡಾಕತ್ತೇವ. ಇದನ್ನ ಎಲ್ಲಾ ರೈತರು ಬೆಳೆಯಕ ಅಡ್ಡಿ ಇಲ್ಲ. ಇದು ಭೂಮಿ ಕೆಡುವುದಂತೂ ಯಾವಾಗೂ ಕೆಡಂಗಿಲ್ಲ ಇದಕ್ಕ. ಇಲ್ಲಿ ಈಗ ನಾವು ಪ್ಲಾಟ್